ಹಂದಿ ಜ್ವರ ಅನ್ನೋದು ಸಾಂಕ್ರಾಮಿಕ ಕಾಯಿಲೆ ಆಗಿರುತ್ತೆ. ಅಲ್ಲದೆ ಇದು ಎಲ್ಲಾ ವಯಸ್ಸಿನ ಹಂದಿಗಳಲ್ಲೂ ಕಂಡು ಬರುತ್ತೆ. ಚಿಕ್ಕ ಮರಿಗಳಲ್ಲಿ ಇದುಗಳ ತೀವ್ರತೆ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅವುಗಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ತೀವ್ರತೆ ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಇದು ವೈರಾಣುವಿನಿಂದ ಬರುತ್ತೆ. ಯಾವ ವೈರಾಣುವಿನಿಂದ ಬರುತ್ತೆ? ಅದು ಹಾಕ್ ಕಾಲರಾ ವೈರಸ್ ಅಂತ ಇದೆ, ಆ ಒಂದು ವೈರಾಣುವಿನಿಂದ ಬರುತ್ತದೆ. ಈ ಜ್ವರ ಬಂದಂತ ಸಂದರ್ಭದಲ್ಲಿ ಆರ್ಥಿಕವಾಗಿ ಏನೆಲ್ಲ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ? ಇದು ಮುಖ್ಯವಾಗಿ ಆರ್ಥಿಕ ಪ್ರಾಮುಖ್ಯತೆ ಏನು ಅಂತಾನೆ, ನಾನು ಹೇಳಿದಂಗೆ ಇದು ಒಂದು ಮಾರಣಾಂತಿಕ ಕಾಯಿಲೆ. ಸೊ ಬಂದ ತಕ್ಷಣ ಅದು ಕೆಲವೊಂದ್ಸಲ ಹಂದಿಗಳಲ್ಲಿ ಸಾವು ಸಂಭವಿಸುವ ಸಾಧ್ಯತೆ ಇರೋದ್ರಿಂದ ಒಂದು ಆರ್ಥಿಕ ನಷ್ಟ ಆಗುತ್ತೆ. ಇನ್ ಕೆಲವೊಂದ್ಸಲ ಸಾವು ಸಂಭವಿಸದೇ ಇರ್ಬೋದು, ಬಟ್ ಹುಷಾರಿಲ್ಲದೆ ಇರೋದಕ್ಕೆ ನಾವು ಟ್ರೀಟ್ಮೆಂಟ್ ಖರ್ಚು ಮಾಡಬೇಕು, ಅದಕ್ಕೂ ಖರ್ಚಾಗುತ್ತೆ, ಅದರಿಂದನೂ ರೈತರಿಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಅಲ್ಲದೆ ಮುಖ್ಯವಾಗಿ ಜಾಗತಿಕ ಮಟ್ಟದಲ್ಲಿ ನಾವೇನು ಇಂಟರ್ನ್ಯಾಷನಲ್ ಟ್ರೇಡ್ಸ್ ಅಂತ ಹೇಳ್ತೀವಲ್ವ, ಕೆಲವೊಂದು ರೋಗಗಳು ದೇಶದಲ್ಲಿ ಇದೆ ಅಂತಂದ್ರೆ ನಾವು ನಮ್ಮ ಪ್ರಾಡಕ್ಟ್ಗಳನ್ನ, ಏನು ಮೀಟ್ ಇರ್ಬೋದು, ಮಾಂಸ ಇರ್ಬೋದು, ಮಾಂಸದ ಉತ್ಪನ್ನಗಳಿರ್ಬೋದು, ಅದನ್ನ ಬೇರೆ ದೇಶಕ್ಕೆ ರವಾನೆ ಮಾಡ್ಲಿಕ್ಕೆ ಆಗಲ್ಲ. ಅವರು ಇಂಥ ಕಂಟೇಜಿಯಸ್ ಏನಿಲ್ಲ ಸಾಂಕ್ರಾಮಿಕ ರೋಗಗಳು ಇರುತ್ತೆ ಅಂದಾಗ, ಯಾಕಂದ್ರೆ ನಮ್ಮ ದೇಶದಿಂದ ಮತ್ತೊಂದು ದೇಶಕ್ಕೆ ಹರಡೋ ಸಾಧ್ಯತೆ ಇರುತ್ತೆ. ಕೆಲವೊಂದು ಕಂಟ್ರಿಗಳಲ್ಲಿ ಡಿಸೀಸ್ ಫ್ರೀ ಝೋನ್ ಅಂತ ಏನ್ ಹೇಳ್ತೀವಿ, ಅದು ರೋಗ ಮುಕ್ತ ಪ್ರದೇಶ ಇದ್ದಾಗ ಏನ್ ಮಾಡ್ತಾರೆ, ಬೇರೆ ಕಡೆ ಇಂಥ ಕಾಯಿಲೆ ಇದೆ ಅಂತಂದ್ರೆ ಆ ಕಾಯಿಲೆ ಇರುವಂತಹ ದೇಶದಿಂದ ಯಾವುದೇ ಒಂದು ಮೀಟ್ ಮತ್ತೆ ಮೀಟ್ ಪ್ರಾಡಕ್ಟ್ಸ್ಗಳನ್ನ ಅವರು ಆಮದು ಮಾಡಿಕೊಳ್ಳಲ್ಲ. ಹಾಗಾಗಿ ಜಾಗತಿಕ ಮಟ್ಟದಲ್ಲೂ ಸಹ ಲಾಸ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಒಂದು ಹಂದಿ ಜ್ವರ ಏನಿದೆಯೋ ಇದು ಹೇಗೆ ಹರಡುತ್ತೆ ಮತ್ತೆ ಹರಡುವಾಗ ಎಷ್ಟು ವಿಧಗಳು ಇದ್ದಾವೆ? ಈ ರೋಗ ನಾನು ಹೇಳ್ದಂಗೆ ಸಾಂಕ್ರಾಮಿಕ ರೋಗ, ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿ ಹರಡುತ್ತೆ. ಹೌದು, ಈ ರೋಗಗ್ರಸ್ತ ಪ್ರಾಣಿಗಳು ಏನ್ ಮಾಡುತ್ತೆ, ತಮ್ಮ ದೇಹದ ಎಲ್ಲಾ ಸ್ರವಿಕೆ ಮಲ್ಲಿ ಈ ಒಂದು ವೈರಸ್ನ ವಿಸರ್ಜಿಸುತ್ತೆ. ಈ ವೈರಸ್ ವಿಸರ್ಜಿಸಿದಾಗ ಏನಾಗುತ್ತೆ, ಸೊ ಏನು ನಾವು ನೀರು ಇಟ್ಟಿರ್ತೀವಿ, ತಿನ್ನೋ ಆಹಾರ ಪದಾರ್ಥ ಇಟ್ಟಿರ್ತೀವಿ, ಅದು ಕಲುಷಿತ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಚೆನ್ನಾಗಿರುವಂತಹ ಅಂದ್ರೆ ಆರೋಗ್ಯವಾಗಿರುವಂತಹ ಪ್ರಾಣಿಗಳು ಈ ವೈರಾಣುವಿನಿಂದ ಕಲುಷಿತವಾಗಿರುವಂತಹ ನೀರೇ ಆಗ್ಲಿ ಅಥವಾ ಆಹಾರನೇ ಆಗ್ಲಿ ಸೇವಿಸಿದಾಗ ಅದಕ್ಕೆ ಇನ್ಫೆಕ್ಷನ್ ಅಂದ್ರೆ ಕಾಯಿಲೆ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಲ್ಲದೆ ಕೆಲವೊಂದ್ಸಲ ಗಾಳಿ ಮೂಲಕ ಈ ರೋಗ ಹರಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ತುಂಬಾ ದೂರ ಆಗಲ್ಲ, ಅಂದ್ರೆ ಒಂದು ಕೊಟ್ಟಿಗೆಯಲ್ಲಿ ಇದೆ ಅಂದ್ರೆ ಅಪ್ ಟು 1 meter ತನಕ. ಈ ಕಾಲ್ಬಾಯಿ ಜ್ವರ ಎಲ್ಲ ಆದ್ರೆ ಕೆಲವೊಂದ್ಸಲ ಕಿಲೋಮೀಟರ್ ಗಟ್ಟಲೆ ಹರಡೋ ಸಾಧ್ಯತೆ ಇರುತ್ತೆ, ಬಟ್ ಇದರಲ್ಲಿ ಅಷ್ಟು ದೂರ ತನಕ ಆಗಲ್ಲ, ಕೆಲವೊಂದು ಅಪ್ ಟು 1 meter ತನಕ ಅದು ಗಾಳಿ ಮೂಲಕ ಹರಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಲ್ಲದೆ ಕೆಲವೊಂದ್ಸಲ ವ್ಯಾಕ್ಸಿನೇಷನ್ ಮಾಡುವಾಗ ಏನು ಅಂತಂದ್ರೆ ಸಿಂಗಲ್ ಸಿರಿನ್ ಸಿಂಗಲ್ ನೀಡ್ ಫಾರ್ ಸಿಂಗಲ್ ಅನಿಮಲ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ಸೂಜಿ ಒಂದು ಪ್ರಾಣಿಗೆ ಮಾತ್ರ. ಸೊ ಪ್ರತಿ ಪ್ರಾಣಿಗೂ ನಾವು ವ್ಯಾಕ್ಸಿನ್ ಕೊಡುವಾಗ ಆಗ್ಲಿ ನಾವು ಸೂಜಿನ ಬದಲಾಯಿಸಬೇಕು. ಯಾವಾಗ ನಾವು ಒಂದೇ ಸೂಜಿಲಿ ಹಲವಾರು ಪ್ರಾಣಿಗಳಿಗೆ ವ್ಯಾಕ್ಸಿನ್ ಕೊಟ್ಟಾಗ ಏನಾಗುತ್ತೆ, ರೋಗಗ್ರಸ್ತ ಪ್ರಾಣಿಲಿರುವಂತಹ ವೈರಸ್ಸು ಆರೋಗ್ಯವಾಗಿರುವಂತಹ ಪ್ರಾಣಿಗಳಿಗೆ ಹರಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಲ್ಲದೆ ಕೆಲವೊಂದ್ಸಲ ಅನಿಮಿಯ ಆಗುತ್ತೆ ಐರನ್ ಡಿಫಿಷಿಯನ್ಸಿಯಿಂದ ಹಂದಿಗಳಲ್ಲಿ, ಅವಾಗಾದ್ರೂ ಅಷ್ಟೇ ಐರನ್ ಇಂಜೆಕ್ಷನ್ಸ್ ಕೊಡುವಾಗ ಒಂದೇ ಸೂಜಿನ ಬಳಸಿದ್ರೆ ನಾವು ಆಗ ಕೂಡ ವೈರಾಣು ಒಂದು ಹಂದಿಯಿಂದ ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿ ಹರಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಲ್ಲದೆ ಗರ್ಭ ಧರಿಸಿರುವಂತಹ ಹೆಣ್ಣು ಹಂದಿಗಳಲ್ಲಿ ಯಾವಾಗ ಅವು ಗರ್ಭಾವಸ್ಥೆಯಲ್ಲಿ ಇದ್ದಾಗ ಅದಕ್ಕೆ ರೋಗ ಇಲ್ಲ ಇನ್ಫೆಕ್ಷನ್ ಆಗಿದ್ರೆ ತನ್ನ ಗರ್ಭದಲ್ಲಿರುವಂತಹ ಹಂದಿ ಮರಿಗಳಿಗೂ ಸಹ ಗರ್ಭಾವಸ್ಥೆಯಲ್ಲೇ ರೋಗ ಬರೋ ಸಾಧ್ಯತೆ ಇರುತ್ತೆ. ಅಲ್ಲದೆ ಮುಖ್ಯವಾಗಿ ಈಗ ಉಪಕರಣಗಳೇ ಆಗಿರ್ಬೋದು, ಫಾರ್ಮಲ್ ಇದ್ದಂಥವು ಇಲ್ಲ ಮನುಷ್ಯರು ಅಂದ್ರೆ ಅಟೆಂಡರ್ಗಳೇನಿರ್ತಾರಲ್ಲ, ಸೊ ಅಟೆಂಡರ್ಗಳ ಮೂಲಕ ವೈರಸ್ಸು ಒಂದು ಶೆಡ್ ಇಂದ ಮತ್ತೊಂದು ಶೆಡ್ ಹರಡೋ, ಯಾಕೆಂದ್ರೆ 2-3 ಶೆಡ್ ಅಲ್ಲಿ ಒಬ್ಬರೇ ಕೆಲಸ ಮಾಡ್ತಾ ಇದ್ದಾಗ ಏನಾಗುತ್ತೆ, ಇಲ್ಲಿಂದ ಅಲ್ಲಿ ಇಲ್ಲಿ ಅಡ್ಡಾಡಿದಾಗ ಸಹ ಮೆಕ್ಯಾನಿಕಲಿ ಮನುಷ್ಯ ಮೇಲೆ ಅಂದ್ರೆ ಫೋಮೈಟ್ಸ್ ಇರ್ಬೋದು ಅದ್ರ ಮೇಲೆ, ಅಂದ್ರೆ ಉಪಕರಣಗಳ ಮೂಲಕ ಮತ್ತೆ ಅಟೆಂಡರ್ಗಳ ಮೂಲಕನೂ ಸಹ ಇದು ಹರಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಹಂದಿ ಜ್ವರದ ವೈರಾಣು ಯಾವ ರೀತಿ ತೊಂದರೆಯನ್ನ ಕೊಡುತ್ತೆ? ನಾನು ಇದುವರೆಗೂ ಹೇಳಿದೆ ಅದು ಯಾವ ರೀತಿ ಹರಡುತ್ತೆ ಅಂತ. ಸೊ ಯಾವಾಗ ಒಂದು ಗಾಳಿ ಮೂಲಕ ಆಗಿರ್ಬೋದು ಇಲ್ಲ ಕಲುಷಿತ ಈ ವೈರಾಣುವಿನಿಂದ ಕಲುಷಿತಗೊಂಡಂತಹ ನೀರು ಮತ್ತೆ ಆಹಾರ ಸೇವನೆಯಿಂದ ಬರುತ್ತೆ ಅಂತ. ಯಾವಾಗ ಈ ವೈರಾಣು ಪ್ರಾಣಿ ದೇಹನ ಪ್ರವೇಶ ಮಾಡುತ್ತೆ ಬೇರೆ ಬೇರೆ ಮೆಥಡ್ ಅಲ್ಲಿ, ಸೊ ಅದು ಫೈನಲಿ ಏನಾಗುತ್ತೆ, ಅದು ರಕ್ತನ ಸೇರ್ಕೊಳ್ಳುತ್ತೆ. ಸೊ ರಕ್ತದ ಮೂಲಕ ಅದು ದೇಹದ ಬೇರೆ ಬೇರೆ ಅಂಗಗಳಿಗೆ ಹೋಗುತ್ತೆ. ಆ ಅಂಗಗಳಲ್ಲಿ ಅದು ತನ್ನದೇ ಆದಂತಹ ಪ್ರಭಾವನ ಬೀರಿ ಅಲ್ಲಿ ಡ್ಯಾಮೇಜ್ ಮಾಡುತ್ತೆ. ಈ ವೈರಾಣುವಿನ ಮುಖ್ಯವಾದ ಲಕ್ಷಣ ಏನು ಅಂತಂದ್ರೆ ಇದು ರಕ್ತ ನಾಳಗಳಿಗೆ ಡ್ಯಾಮೇಜ್ ಮಾಡುತ್ತೆ. ರಕ್ತ ನಾಳಗಳಿಗೆ ತೊಂದರೆ ಉಂಟು ಮಾಡಿದಾಗ ಏನಾಗುತ್ತೆ, ಅಲ್ಲಲ್ಲಿ ರಕ್ತಸ್ರಾವ ಉಂಟು ಆಗುತ್ತೆ. ಸೊ ರಕ್ತಸ್ರವಿಕೆ ರಕ್ತಸ್ರಾವ ಆಗೋದೇ ಈ ಒಂದು ರೋಗದ ಮುಖ್ಯವಾದ ಲಕ್ಷಣ. ಅಲ್ಲದೆ ಏನ್ ಮಾಡುತ್ತೆ ಈ ವೈರಾಣು, ಬಿಳಿ ರಕ್ತ ಕಣಗಳನ್ನ ನಾಶ ಮಾಡುತ್ತೆ. ಈ ಬಿಳಿ ರಕ್ತ ಕಣಗಳು ಏನಕ್ಕೆ ಬೇಕು ಅಂದರೆ, ಯಾವುದೇ ಒಂದು ಸೂಕ್ಷ್ಮಾಣು ಜೀವಿಗಳು ಮನುಷ್ಯರಾಗಿರ್ಬೋದು ಪ್ರಾಣಿ ದೇಹನ ಪ್ರವೇಶ ಮಾಡಿದಾಗ ಅದ್ರ ವಿರುದ್ಧ ಹೋರಾಡೋದೆ ಬಿಳಿ ರಕ್ತ ಕಣಗಳು. ಯಾವಾಗ ಈ ಬಿಳಿ ರಕ್ತ ಕಣಗಳನ್ನ ನಾಶಪಡಿಸುತ್ತೆ ಅವಾಗ ಬೇರೆ ಸೋಂಕು, ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಸೋಂಕು ಅಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಇಂಥ ಪ್ರಾಣಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸೊ ಈ ರೀತಿ ಅದು ತನ್ನದೇ ಆದಂತಹ ಪ್ರಭಾವನ ಬೀರುತ್ತೆ. ಇನ್ನು ಈ ಹಂದಿ ಜ್ವರದ ಲಕ್ಷಣಗಳು ಹೇಗಿರುತ್ತೆ? ಹಂದಿ ಜ್ವರದ ಲಕ್ಷಣಗಳು ಹೆಸರೇ ಹೇಳೋ ತರ ಜ್ವರ ಇರುತ್ತೆ. ಇದು ರೋಗದ ಲಕ್ಷಣಗಳು ಆ ವೈರಾಣುವಿಗೆ ರೋಗ ಉಂಟು ಮಾಡುವಂತಹ ಶಕ್ತಿ ಎಷ್ಟು ಮಟ್ಟಿಗಿದೆ ಅನ್ನೋದ್ರ ಮೇಲೆ ಲಕ್ಷಣಗಳು ಸಹ ಬೇರೆ ಬೇರೆ ಆಗುತ್ತೆ. ಸೊ ರೋಗ ಉಂಟು ಮಾಡೋ ಶಕ್ತಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅದನ್ನ ಅತಿ ತೀವ್ರ ಸ್ವರೂಪದಂತ ಹೇಳ್ತೀವಿ. ಅವಾಗ ಇದಕ್ಕಿದ್ದಂಗೆ ಸತ್ತು ಹೋಗುತ್ತೆ. ಅದು ಕೆಲವೊಂದ್ಸಲ ಲಕ್ಷಣಗಳನ್ನೇ ತೋರಿಸಲ್ಲ, ಹಾಗಾಗಿ ಸಾವನ್ನೊಪ್ಪೋದು ತುಂಬಾ ಕಾಮನ್ ಇರುತ್ತೆ. ತುಂಬಾ ತೀವ್ರತೆ ಜಾಸ್ತಿ ಇದ್ದಾಗ, ಅದಕ್ಕಿಂತ ಸ್ವಲ್ಪ ತೀವ್ರತೆ ಕಡಿಮೆ ಆಗಿತ್ತು ಅಂದಾಗ ಅಂತ ಒಂದು ಪ್ರಾಣಿಗಳಲ್ಲಿ ಮುಖ್ಯವಾಗಿ ಜ್ವರ ಕಂಡು ಬರುತ್ತೆ. ಆ ಜ್ವರದಿಂದ ಏನಾಗುತ್ತೆ, ಅದು ಆಹಾರ ಏನೂ ತಿನ್ನಲ್ಲ, ಮಂಕಾಗಿರುತ್ತೆ, ಒಂದು ಮೂಲೆಯಲ್ಲಿ ಹೋಗಿ ನಿಂತು ಬಿಡುತ್ತೆ. ಯಾವುದೇ ಪ್ರಾಣಿ ಆಗಲಿ, ಒಂದು ಹಿಂಡಲ್ಲಿ ಇರುವಂತಹ ಪ್ರಾಣಿಗೆ ತನಗೆ ಹುಷಾರಿಲ್ಲ ಅಂದಾಗ ಏನ್ ಮಾಡುತ್ತೆ, ಅದು ಸಪರೇಟ್ ಆಗಿ ಹೋಗಿ ನಿಂತ್ಕೊಳ್ಳುತ್ತೆ. ಅದು ಮುಖ್ಯವಾದ ಲಕ್ಷಣ. ಅಲ್ಲದೆ ಏನಾಗುತ್ತೆ, ಸಪರೇಟ್ ಆಗಿ ನಿಂತ್ಕೊಳ್ಳುತ್ತೆ, ಅದು ಮೂವ್ ಆಗಲ್ಲ, ಅಂದ್ರೆ ನಡೆಯಕ್ಕೂ ತುಂಬಾ ಕಷ್ಟಪಡ್ತಾ ಇರುತ್ತೆ. ನಾವು ತುಂಬಾ ಫೋರ್ಸ್ ಮಾಡಿ ನಡೆಯಕ್ ಏನಾದ್ರೂ ಒತ್ತಡ ಹಾಕಿದಾಗ ಏನಾಗುತ್ತೆ, ಅದು ಹಿಂದಿನ ಭಾಗ ಏನಾಗುತ್ತೆ ಅಲ್ವಾ, ಒಯ್ದಾಡುತ್ತೆ. ಅಲ್ಲದೆ ಕೆಲವೊಂದ್ಸಲ ಅವು ಬೆಡ್ಡಿಂಗ್ ಮೆಟೀರಿಯಲ್ ಏನ್ ಇದ್ರೆ ಅದ್ರ ಕೆಳಗೋಗಿ ಮಲಗೋದಾಗಿರ್ಬೋದು, ಇಲ್ಲ ತುಂಬಾ ಇತ್ತು ಅಂತಂದ್ರೆ ಒಂದ್ರ ಮೇಲೊಂದು ಮಲಗೋದಾಗಿರ್ಬೋದು. ಆ ಎಲ್ಲ ಲಕ್ಷಣಗಳಿರುತ್ತೆ. ಕೆಲವೊಂದ್ಸಲ ಮೋಷನ್ ಪಾಸ್ ಮಾಡಕ್ ಕಷ್ಟ ಪಡ್ಬೋದು, ಇಲ್ಲ ಕೆಲವೊಂದ್ಸಲ ಬೇದಿನೂ ಆಗಬಹುದು. ಮುಖ್ಯವಾಗಿ ಅಲ್ಲಲ್ಲ ನಾ ಹೇಳದ್ನಲ್ಲ, ರಕ್ತ ನಾಳಗಳಿಗೆ ಇದು ತೊಂದರೆ ಉಂಟು ಮಾಡೋದ್ರಿಂದ ಅಲ್ಲಲ್ಲಿ ರಕ್ತ ಸ್ರವಿಕೆ ಕಂಡು ಬರುತ್ತೆ. ಅಲ್ಲದೆ ಕಣ್ಣಿಂದ ನೀರು ಬರ್ತಾ ಇರುತ್ತೆ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕಣ್ಣಿಂದ ನೀರು ಬರುತ್ತೆ, ಸ್ವಲ್ಪ ಸಮಯದ ನಂತರ ಅದು ಗೀಜ್ ಕಟ್ಟುತ್ತೆ, ಇನ್ ಪಿಸ್ರು ಅಂತ ಹೇಳ್ತೀವಲ್ವಾ ನಾವು, ಆತರ ಗೀಜ್ ಕಟ್ಟುತ್ತೆ. ಆ ಗೀಜ್ ಕಟ್ಟದಾಗ ಏನಾಗುತ್ತೆ, ಅದು ಒಣಗೋದಾಗ ಆ ರೆಪ್ಪೆಗಳೆಲ್ಲ ಅಂಟ್ಕೊಳ್ಳುತ್ತೆ. ಇನ್ನೊಂದು ಮುಖ್ಯವಾದ ಲಕ್ಷಣ ಏನು ಅಂತಂದ್ರೆ, ಚರ್ಮದ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಈ ಒಂದು ನೀಲಿ ಬಣ್ಣ ಮುಖ್ಯವಾಗಿ ಹೊಟ್ಟೆ ಭಾಗದಲ್ಲಿ ಕಂಡು ಬರುತ್ತೆ. ಇವಷ್ಟೇ ಅಲ್ಲದೆ ಮುಖ್ಯವಾಗಿ ಏನ್ ಮಾಡುತ್ತೆ, ಈ ಒಂದು ವೈರಾಣು ರೀಪ್ರೊಡಕ್ಟಿವ್ ಸಿಸ್ಟಮ್ನ ಅಫೆಕ್ಟ್ ಮಾಡುತ್ತೆ. ಏನ್ ಸಂತಾನೋತ್ಪತ್ತಿ ಕ್ರಿಯೆನ ಅಫೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಗರ್ಭಾವಸ್ಥೆಯಲ್ಲಿ ಇರುವಂತಹ ಹಂದಿಗಳಲ್ಲಿ ಅದು ಗರ್ಭಪಾತ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲ ಕೆಲವೊಂದ್ಸಲ ಅದು ಮರಿ ಹಾಕ್ತಾನೆ, ಸತ್ತು ಹೋಗಿರೋ ಮರಿಗಳನ್ನ ಹಾಕಬಹುದು. ಇಲ್ಲ ನಂಬರ್ ಆಫ್ ಏನು ಡೆತ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲ ಅಂತಂದ್ರೆ ಅಂತ ಮರಿಗಳಲ್ಲಿ ಕಾಂಜೆನಿಟಲ್ ಅಬ್ನಾರ್ಮಲಿಟೀಸ್ ಅಂತ ಹೇಳ್ತೀವಿ, ಹುಟ್ಟುತ್ತಾನೆ ನ್ಯೂನತೆಗಳು ಕಂಡು ಬರುತ್ತೆ. ಅಲ್ಲದೆ ಇದು ನರ್ವಸ್ ಸಿಸ್ಟಮ್ ಏನ್ ಹೇಳದ್ನಲ್ಲ, ನರವ್ಯೂಹನ ಅಫೆಕ್ಟ್ ಮಾಡೋದ್ರಿಂದ ಕೆಲವೊಂದ್ಸಲ ಅಂತ ಪ್ರಾಣಿಗಳಲ್ಲಿ ಸುಸ್ತಿರುತ್ತೆ, ಅಸಮತೋಲನ ಇರುತ್ತೆ, ಇನ್ಕೋಆರ್ಡಿನೇಷನ್ ಅಂತ ಹೇಳ್ದೀವಿ ಅದನ್ನ. ಅಲ್ಲದೆ ಮಾಂಸ ಖಂಡಗಳ ನಡುಕ ಇರುತ್ತೆ. ಸೊ ಈ ಎಲ್ಲ ಇವು ಕಂಡು ಬರುತ್ತೆ. ಕೆಲವೊಂದ್ಸಲ 7-10 ದಿನದೊಳಗೆ ಸಾವು ಕೂಡ ಸಂಭವಿಸೋ ಜಾಸ್ತಿ ಇರುತ್ತೆ. ಅಲ್ಲದೆ ಈ ವೈರಸ್ಸು ರಕ್ತ ನಾಳಗಳನ್ನ ಬ್ಲಾಕ್ ಮಾಡೋದ್ರಿಂದ ಏನಾಗುತ್ತೆ, ಕೆಲವೊಂದು ಭಾಗಗಳಿಗೆ ಅಂಗಗಳಿಗೆ ರಕ್ತದ ಸಂಚಲನ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಅದನ್ನ ನೆಕ್ರೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಜೀವಂತವಾಗಿರೋ ಪ್ರಾಣಿ ದೇಹದಲ್ಲಿ ಕೆಲವೊಂದು ಭಾಗಗಳು ಸತ್ತು ಹೋದಾಗ ಆಗುತ್ತೆ, ಅದನ್ನ ನೆಕ್ರೋಸಿಸ್ ಅಂತೀವಿ. ಆ ಒಂದು ಲೀಷನ್ಸ್ ಕಾಮನ್ ಆಗಿ ಏನು ಟಿಪ್ ಆಫ್ ದಿ ಇಯರ್ಸ್ ಆಗಿರ್ಬೋದು, ಮಡ್ಲಲ್ಲಾಗಿರ್ಬೋದು, ಇಲ್ಲ ಬಾಲದಲ್ಲಾಗಿರ್ಬೋದು, ಇಲ್ಲೆಲ್ಲ ಕಂಡು ಬರುತ್ತೆ. ಸೊ ಇದು ಮುಖ್ಯವಾಗಿರೋಂತಹ ಈ ಎಲ್ಲಾ ಲಕ್ಷಣಗಳು ಕಂಡು ಬರುತ್ತೆ. ಅಲ್ಲದೆ ಕೆಲವೊಂದ್ಸಲ ತೀವ್ರತೆ ಇದಕ್ಕಿಂತ ಕಡಿಮೆ ಆಯ್ತು ಅಂದಾಗ ಏನಾಗುತ್ತೆ, ಅನಿಮಲ್ದು ಒಂದು ದೇಹದ ಕಂಡೀಷನ್ ಕಡಿಮೆ ಆಗುತ್ತೆ, ಬೆಳವಣಿಗೆ ಕುಂಠಿತ ಆಗುತ್ತೆ. ಇವೆಲ್ಲ ಏನು ಅಂದ್ರೆ ಪರಕ್ಯೂಟ್ ಅಲ್ಲಿ ಡೆತ್ ಸಾವನ್ನಪ್ಪುತ್ತೆ, ಮತ್ತೆ ಏನ್ ಅಕ್ಯೂಟ್ ಸ್ಟೇಜ್ ಅಂತ ಹೇಳದ್ನಲ್ಲ ಅದರಲ್ಲೂ ಸಾವನ್ನಪ್ಪುತ್ತೆ. ಈ ಕ್ರಾನಿಕಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅನಿಮಲ್ದು ಬಾಡಿ ಕಂಡೀಷನ್ ಕಡಿಮೆ ಆಗುತ್ತೆ, ಬೆಳವಣಿಗೆ ಕುಂಠಿತ ಆಗುತ್ತೆ, ಅಲ್ಲೂ ಸಹ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ನ್ಯೂನತೆ ಕಂಡು ಬರುತ್ತೆ. ತುಂಬಾ ಕ್ರಾನಿಕ್ ಆಗಿದ್ದಾಗ ಏನಾಗುತ್ತೆ, ಕೆಲವೊಂದ್ಸಲ ತುಂಬಾ ಸ್ಟ್ರೆಸ್ ಆಗೋದ್ರಿಂದ ಏನಾಗುತ್ತೆ, ಸಾವು ಸಂಭವಿಸೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಎಲ್ಲ ಲಕ್ಷಣಗಳು ಕೂಡ ಈ ಹಂದಿ ಜ್ವರ ಬಂದಂತಹ ಸಂದರ್ಭದಲ್ಲಿ ಹಂದಿಗಳು ತೋರ್ಪಡಿಸುತ್ತೆ. ಇನ್ನು ಜ್ವರ ಬಂದಂತಹ ಸಂದರ್ಭದಲ್ಲಿ ಈ ಇದೇ ರೋಗ ಅಂತ ಹೇಳಿ ನಿರ್ಧಾರ ಮಾಡುವಂತದ್ದು ಹೇಗೆ, ಮತ್ತೆ ಅದಕ್ಕೆ ಏನು ಚಿಕಿತ್ಸೆಯನ್ನ ನೀಡ್ತೀರಿ? ಮುಖ್ಯವಾಗಿ ನಾನು ಹೇಳದ್ನಲ್ಲ, ಇದುವರೆಗೂ ಏನು ಇಷ್ಟೆಲ್ಲ ಲಕ್ಷಣಗಳು ಹೇಳದ್ನಲ್ಲ, ಈ ಎಲ್ಲ ಲಕ್ಷಣಗಳ ಆಧಾರದ ಮೇಲೆ ಹಂದಿ ಜ್ವರ ಇರಬಹುದು ಅಂತ ನಾವು ಹೇಳ್ತೀವಿ. ಸೊ ಫೀಲ್ಡ್ ಲೆವೆಲ್ ಅಲ್ಲಿ ನಾವು ಹಂದಿ ಜ್ವರನೇ ಅಂತ ಹೇಳಬೇಕು ಅಂದ್ರೆ ಅದನ್ನ ಪ್ರಯೋಗಾಲಯದಲ್ಲಿ ಸ್ಯಾಂಪಲ್ ತಗೊಂಡು ನಾವು RT-PCR ಮಾಡೋದ್ರ ಮೂಲಕ ದೃಢೀಕರಿಸ್ತೀವಿ. ಅಲ್ಲದೆ ಕೆಲವೊಂದ್ಸಲ ಮರಣೋತ್ತರ ಪರೀಕ್ಷೆ, ಈಗ ಕೆಲವೊಂದು ಬದುಕಿರ್ತವೆ, ಇನ್ನು ಕೆಲವೊಂದು ಸತ್ತು ಹೋಗಿರ್ತವೆ ಅಂದಾಗ ಮರಣೋತ್ತರ ಪರೀಕ್ಷೆಯಲ್ಲಿ ಇರುವಂತಹ ಲಕ್ಷಣಗಳ ಆಧಾರದ ಮೇಲೂ ಸಹ ನಾವು ಈ ಒಂದು ರೋಗದ ನಿರ್ಧಾರನ ಮಾಡಬಹುದು. ನಾನು ಹೇಳ್ದಂಗೆ ಮುಖ್ಯವಾಗಿ ಕೆಲವೊಂದು ಅಂಗಗಳಲ್ಲಿ ರಕ್ತಸ್ರಾವ ಕಂಡುಬರುತ್ತೆ. ಈ ರಕ್ತಸ್ರಾವ ಮುಖ್ಯವಾಗಿ ದುಗ್ಧ ಗ್ರಂಥಿಗಳ ಮೇಲಾಗಿರ್ಬೋದು, ಇಲ್ಲ ಮೂತ್ರಪಿಂಡಗಳ ಮೇಲಾಗಿರ್ಬೋದು. ಸೊ ಈ ಮೂತ್ರಪಿಂಡಗಳ ಮೇಲಿರೋದು ಮತ್ತೆ ಕರುಳುಗಳಲ್ಲಿ ಅಲ್ಲಲ್ಲಿ ಕೆಲವೊಂದ್ಸಲ ಬಟನ್ ಶೇಪ್ಡ್ ಅಲ್ಸರ್ಸ್ ಆಗಿರುತ್ತೆ, ಅಲ್ಲೇ ಕೆಲವೊಂದ್ಸಲ ಸ್ಪ್ಲೀನ್ ಅಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ಇನ್ಫಾಕ್ಷನ್ಸ್ ಆಗಿರುತ್ತೆ. ನಾ ಹೇಳದ್ನಲ್ಲ, ಸೊ ರಕ್ತದ ಸಂಚಲನ ಅಫೆಕ್ಟ್ ಆಗೋದ್ರಿಂದ ಈ ಎಲ್ಲ ಲೀಜನ್ಸ್ ಕಂಡುಬರುತ್ತೆ. ಮುಖ್ಯವಾಗಿ ಈ ಎಲ್ಲ ಒಂದು ರೋಗದ ಲಕ್ಷಣಗಳ ಆಧಾರದ ಮೇಲೆ ಮತ್ತೆ ಮರಣೋತ್ತರ ಪರೀಕ್ಷೆ ಆಧಾರದ ಮೇಲೆ ಅಲ್ಲದೆ ಪ್ರಯೋಗಾಲಯದಲ್ಲಿ. ಸೊ ಇವು ನಾವು ರೋಗದ ನಿರ್ಧಾರಣ ಮಾಡಬಹುದು. ಚಿಕಿತ್ಸೆ ಏನಿರುತ್ತೆ? ಚಿಕಿತ್ಸೆ ಕೆಲವೊಂದ್ಸಲ ಹೇಳದ್ನಲ್ಲ, ಪರಾಕ್ಯೂಟ್ ಕೇಸಸ್ ಏನಂದ್ರೆ ಸಡನ್ ಆಗಿ ಸತ್ತೋಗೋ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನಾವು ಆದಷ್ಟು ಪ್ರಿವೆನ್ಷನ್ ಮಾಡಿದ್ರೇನೆ ಒಳ್ಳೇದು. ಇಲ್ಲ ಯೂಶಲಿ ನೀವು ಪಶುವೈದ್ಯಾಧಿಕಾರಿಗಳನ್ನ ಮೀಟ್ ಮಾಡಿದ್ರೆ ತಕ್ಷಣ ಅವರಿಗೆ ನೆಗ್ಲೆಕ್ಟ್ ಮಾಡದೆ ಒಂದಕ್ಕೇನೋ ಆಗಿದೆ, ಯಾಕೋ ಜೂಬರಿಸ್ತಾ ಇದೆ, ನಿಂತ್ಕೊಂಡಿದೆ, ಮೈಯಲ್ಲೆಲ್ಲ ರಕ್ತಸ್ರಾವ ಕಾಣಿಸ್ತಾ ಇದೆ ಅಂದ್ರೆ ಅದನ್ನ ಅಸಡ್ಡೆ ಮಾಡದೆ ಆದಷ್ಟು ಬೇಗ ನೀವು ಪಶುವೈದ್ಯಾಧಿಕಾರಿಗಳಿಗೆ ತೋರಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಿದ್ರೆ ಒಳ್ಳೇದು. ಇನ್ನು ಈ ರೋಗದ ನಿಯಂತ್ರಣ ಮಾಡುವಂತದ್ದು ಹೇಗೆ ಮತ್ತೆ ಅದನ್ನ ತಡೆಯುವಂತದ್ದು ಹೇಗೆ? ಒಂದು ತಡೆಯದು ಅಂತಂದ್ರೆ ಬರಕ್ಕೂ ಮುಂಚೆ ನಾವೇನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅದನ್ನ ರೋಗದ ತಡೆಗಟ್ಟುವಿಕೆ ಅಂತ ಹೇಳ್ತೀವಿ. ನಿಯಂತ್ರಣ ಅಂದ್ರೆ ಆಲ್ರೆಡಿ ರೋಗ ಬಂದ್ಬಿಟ್ಟಿದೆ, ಸೊ ಇನ್ನು ಕೆಲವೊಂದು ಪ್ರಾಣಿಗಳಿಗೆ ಆ ರೋಗ ಬಂದಿದೆ, ಬೇರೆ ಪ್ರಾಣಿಗಳಿಗೆ ಹರಡಬಾರದು. ಸೊ ಅದಕ್ಕೆ ನಾವೇನ್ ಮಾಡಬೇಕು ಅದನ್ನ ನಿಯಂತ್ರಣ ಅಂತ ಹೇಳ್ತೀವಿ. ಮುಖ್ಯವಾಗಿ ನಾವು ಕ್ವಾರಂಟೈನ್ ಅಂತ ಹೇಳ್ತೀವಿ. ಯಾವುದೇ ಆಗ್ಲಿ ನಾವು ಹೊಸದಾಗಿ ಖರೀದಿ ಮಾಡಿದ್ರೆ ಅನಿಮಲ್ನ ಒಂದಷ್ಟು ದಿನಗಳ ಕಾಲ ಸಪರೇಟ್ ಆಗಿ ಇಡಬೇಕು. ಏನಕ್ಕೆ ಅಂದ್ರೆ ಕೆಲವೊಂದ್ಸಲ ನಾವು ಆರ್ಗನೈಸ್ಡ್ ಫಾರ್ಮ್ ಇಂದ ಏನಾದ್ರೂ ನಾವು ಅನಿಮಲ್ಸ್ ನ ಖರೀದಿ ಮಾಡಿದ್ರೆ ಅವರು ಅದರದೇ ಆದ ಹೆಲ್ತ್ ರೆಕಾರ್ಡ್ಸ್ ನ ಮೇಂಟೈನ್ ಮಾಡ್ತಿರ್ತಾರೆ. ಅದು ಯಾವಾಗ ಹುಟ್ಟಿತು, ಅದು ವ್ಯಾಕ್ಸಿನೇಷನ್ ಆಗಿದೆಯೋ ಇಲ್ಲೋ, ಅದು ಜಂತುನಾಶಕ ಕೊಟ್ಟಿದೀವೋ ಇಲ್ಲೋ ಅಂತ ಸೂಕ್ತ ಮಾಹಿತಿ ಇರುತ್ತೆ. ಅದೇ ನಾವು ಸಂತೆಲ್ಲೋ ಬೇರೆ ಎಲ್ಲೋ ತುಂಬಾ ವೇಗ ಆಗಿರೋ ಕಡೆ ನಾವು ತಂದಾಗ ಏನಾಗುತ್ತೆ, ಅದ್ರ ಅನಿಮಲ್ ಬಗ್ಗೆ ನಮ್ಮ ಹತ್ರ ಯಾವುದೇ ರೆಕಾರ್ಡ್ಸ್ ಇರಲ್ಲ. ಯಾಕೆ ಅಂದ್ರೆ ಯಾವುದೇ ಒಂದು ಸೂಕ್ಷ್ಮಾಣುಜೀವಿ, ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ದೇಹ ಪ್ರವೇಶ ಮಾಡಿದ ತಕ್ಷಣ ಅದು ಕಾಯಿಲೆ ಉಂಟು ಮಾಡಲ್ಲ, ಅದು ತನ್ನದೇ ಆದ ಟೈಮ್ ತಗೊಳತ್ತೆ. ಅದನ್ನ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ. ಎಂಟ್ರಿ ಆಗದ್ಮೇಲೆ ಪ್ಲಸ್ ಆ ರೋಗದ ಲಕ್ಷಣ ತೋರಿಸೋ ಟೈಮ್ ಇರುತ್ತಲ್ವಾ, ಆ ಟೈಮ್ ಗ್ಯಾಪ್ ನಾವು ಹೊಸದಾಗಿ ತಂದಿದೀವಿ ಅನಿಮಲ್ಸ್ ನ, ಅದ್ರೊಳಗೆ ಯಾವ್ದೋ ಒಂದು ಸೂಕ್ಷ್ಮಾಣುಜೀವಿ ಇರಬಹುದು, ಅದ್ರ ರೋಗ ಲಕ್ಷಣ ಕಾಣಿಸ್ತಾ ಇಲ್ಲ ನಮ್ಗೀಗ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾವು ಅದನ್ನ ಸಪರೇಟ್ ಆಗಿ ಇಡಬೇಕು. ಅವಾಗ ಇಟ್ಟಾಗ ಏನಾಗುತ್ತೆ, ಆ ಒಂದು ಟೈಮಲ್ಲಿ ಅದರೊಳಗೆ ಯಾವ್ದಾದ್ರು ಸೂಕ್ಷ್ಮಾಣುಜೀವಿ ಇದ್ದು ಅದರಿಂದ ಏನಾದ್ರೂ ಇನ್ಫೆಕ್ಷನ್ ಇದ್ರೆ ಅದು ಲಕ್ಷಣಗಳನ್ನ ತೋರ್ಸಕ್ ಶುರು ಮಾಡುತ್ತೆ. ಅವಾಗ ಸೊ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸಿ ಅದು ಫುಲ್ ಹುಷಾರಾದ್ಮೇಲೆ ಇರೋವಂತಹ ಪ್ರಾಣಿಗಳ ಜೊತೆ ಸೇರಿಸ್ಕೋಬಹುದು. ಆ ರೀತಿ ನಾವು ಒಂದು ಹೊಸದಾಗಿ ತಂದಾಗ ಬರೋದನ್ನ ಅವಾಯ್ಡ್ ಮಾಡಬಹುದು. ಇನ್ನ ಕೆಲವೊಂದ್ಸಲ ಆಲ್ರೆಡಿ ಬಂದ್ಬಿಟ್ಟಿದೆ, ಕೆಲವೊಂದ್ಸಲ ಒಂದೇ ಸಲ ಎಲ್ಲದಕ್ಕೂ ಬಂದಿರಲ್ಲ ಹೇಳದ್ನಲ್ಲ. ಸೊ ಯೂಶಲಿ ರೋಗಗ್ರಸ್ತ ಪ್ರಾಣಿಗಳು ಸಪರೇಟ್ ಆಗಿ ಹೋಗ್ಬಿಟ್ಟು ಜೂಬರ್ಸ್ಕೊಂಡು ನಿಂತ್ಕೊಂಡಿರುತ್ತೆ. ಅಂತದನ್ನ ಫಸ್ಟ್ ಯಾರೇ ಆಗ್ಲಿ ರೈತರು ಸುಮ್ನೆ ಸಾಕೋದಲ್ಲ, ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ತಾವು ಸಾಕಿರೋ ಅನಿಮೆಗಳನ್ನ ವೀಕ್ಷಿಸ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಯಾಕಂದ್ರೆ ಅವಕ್ಕೆ ಪಾಪ ಮಾತಾಡಕ್ ಬಾಯಿಲ್ಲ, ನನ್ಗೆ ಜ್ವರ ಬಂದಿದೆ, ನನ್ಗೆ ಹುಷಾರಿಲ್ಲ, ನೀನ್ ನೋಡು ಏನಾಗಿದೆ ಅಂತಂದು ಅಂತ. ನಾವೇನ್ ಮಾಡ್ಬೇಕು, ಅದು ಒಂದು ರೆಸ್ಪಾನ್ಸಿಬಲ್ ಓನರ್ಶಿಪ್, ನಾವು ನೋಡ್ತಾ ಇರಬೇಕು. ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ನೋಡಿದಾಗ ಏನಾಗುತ್ತೆ, ಅದರಲ್ಲಿ ಏನಾದ್ರು ಚೇಂಜಸ್ ಆಗಿದ್ರೆ ಗೊತ್ತೆ. ಹಾಗಾಗಿ ರೋಗಗ್ರಸ್ತ ಪ್ರಾಣಿಗಳನ್ನ ಸಪರೇಟ್ ಆಗಿರ್ಬೇಕು. ಒಂದ್ಸಲ ತೋರಿಸ್ತಾ ಇದೆ ಅಂತಂದ್ರೆ ಸಪರೇಟ್ ಆಗಿರ್ಬೇಕು. ಅಲ್ಲೇ ನಾ ಹೇಳದ್ನಲ್ಲ, ಇದು ಒಂದು ಮಾರಣಾಂತಿಕ ಕಾಯಿಲೆ. ಮಾರಣಾಂತಿಕ ಕಾಯಿಲೆ ಆಗಿರೋದ್ರಿಂದ ಯಾವಾಗ ಆಲ್ರೆಡಿ ಸತ್ ಹೋಗಿರ್ತಾವಲ್ಲ ಅನಿಮಲ್ಸ್, ಅದನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಎಲ್ಲೋ ಹೋಗೋದು, ಎಸೆದು ಬರೋದು ಮಾಡಬಾರದು. ಯಾಕಂದ್ರೆ ನೀವು ಹೋಗಿ ಎಸಿತೀರಾ, ನಾಯಿಗಳು ಹೋಗ್ಬಿಟ್ಟು ಎಳೆದಾಡುತ್ತೆ, ಇಲ್ಲಿಂದ ಇನ್ನೊಂದು ಕಡೆ ತಗೊಂಡೋಗುತ್ತೆ. ಸೊ ಅದು ಇಲ್ಲಿಂದ ಮತ್ತೊಂದ್ ಕಡೆಗೆ ರೋಗ ಹರಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಸಾವನ್ನಪ್ಪಿರೋ ಪ್ರಾಣಿಗಳನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಒಂದು ಹೂತ್ ಹಾಕ್ಬೇಕು, ಇಲ್ಲ ಸುಟ್ಟು ಹಾಕ್ಬೇಕು. ನಾನು ಹೇಳ್ದಂಗೆ ಹೇಳಿಲ್ಲ, ರೋಗಗ್ರಸ್ತ ಪ್ರಾಣಿಗಳ ಸ್ರವಿಕೆಯಲ್ಲಿ ಈ ವೈರಾಣುಗಳು ಇರೋದ್ರಿಂದ ಏನಾಗುತ್ತೆ, ಬೆಡ್ಡಿಂಗ್ ಮೆಟೀರಿಯಲ್ ಆಗಿರ್ಬೋದು, ಬೇರೆ ಏನಾದ್ರೂ ಇರ್ಬೋದು, ಆ ಒಂದು ಪ್ರಾಣಿ ಜೊತೆ ಇದ್ದಂತಹ ವಸ್ತುಗಳನ್ನು ಸಹ ಸುಟ್ಟು ಹಾಕ್ಬೇಕು, ಇಲ್ಲ ಚೇಂಜ್ ಮಾಡಬೇಕು. ಇಲ್ಲದಿದ್ರೆ ಮತ್ತೊಂದು ಪ್ರಾಣಿ ಹರಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು, ನಾವು ಕೊಟ್ಟಿಗೆನ ಇಲ್ಲ ಅನಿಮಲ್ ಶೆಡ್ನ ಸೂಕ್ತ ಕ್ರಿಮಿನಾಶಕಗಳನ್ನ ಬಳಸಿ ಕ್ಲೀನ್ ಮಾಡಬೇಕು. ಅದ್ರ ಬೇರೆ ಬೇರೆ ತರದಿರುತ್ತೆ, ಬ್ಲೀಚ್ ಆಗಿರ್ಬೋದು, ಕೆಲವೊಂದ್ಸಲ ಆಲ್ಡಿಹೈಡ್ ಸಿಗುತ್ತೆ, ಫಾರ್ಮಾಲ್ಡಿಹೈಡ್, ಗ್ಲೂರಾಲ್ಡಿಹೈಡ್, ಇಲ್ಲ ಫಿನಾಲಿಕ್ ಕಾಂಪೌಂಡ್ಸ್ ಇರುತ್ತೆ. ಸೊ ಅವುಗಳನ್ನ ತಂದು ನೀಟಾಗಿ ಆ ಕೊಟ್ಟಿಗೆ ಕ್ಲೀನ್ ಮಾಡಿದಾಗ ಏನಾಗುತ್ತೆ, ಅದು ವೈರಸ್ಸು ಸತ್ತು ಹೋಗುತ್ತೆ. ಅವಾಗ ಮತ್ತೆ ಹರಡೋ ಸಾಧ್ಯತೆ ಕಡಿಮೆ ಆಗುತ್ತೆ, ಅಂದ್ರೆ ನಿಯಂತ್ರಿಸಬಹುದು. ಅವಾಗ ಈ ಎಲ್ಲಾ ಮೆಥಡ್ನ ಫಾಲೋ ಮಾಡೋದ್ರ ಮೂಲಕ ನಾವು ರೋಗನ ತಡೆಗಟ್ಟಬಹುದು. ಮುಖ್ಯವಾಗಿ ಏನು ಅಂದ್ರೆ ನಾವು ಲಸಿಕೆ ಹಾಕಿಸ್ಬೇಕು. ಬಂದಾದ್ಮೇಲೆ ಇಷ್ಟೆಲ್ಲ ಮಾಡಿದ್ವಿ. ಸೊ ಬರೋಕ್ಕೂ ಮುಂಚೆನೇ ಏನು ಬೆಸ್ಟ್ ಅಂತಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ತರ ನಾವು ಲಸಿಕೆ ಹಾಕಿಸ್ಬೇಕು. ಸೊ ಪಶುವೈದ್ಯರ ಸಲಹೆ ಮೇರೆಗೆ ಸೂಕ್ತ ವಯಸ್ಸಲ್ಲಿ ಲಸಿಕೆ ಹಾಕಿಸೋದ್ರಿಂದ ಈ ಒಂದು ಹಂದಿ ಜ್ವರ ಬರದೇ ಇರೋ ತರ, ಬಂದ ಮೇಲೆ ಇಷ್ಟೆಲ್ಲ ನಾವು ಲಾಸ್ ಮಾಡಿಸ್ಕೊಳ್ಳೋದಕ್ಕಿಂತ ಬರೋಕ್ಕೂ ಮುಂಚೆನೆ ನಾವು ಲಸಿಕೆ ಹಾಕ್ಸಿದ್ರೆ ಹಂದಿ ಜ್ವರ ಬರೋದನ್ನ ನಾವು ತಡೆಗಟ್ಟಬಹುದು, ಆರ್ಥಿಕ ನಷ್ಟ ಆಗೋದನ್ನ ತಡೆಗಟ್ಟಬಹುದು. ಸೊ ನಾವು ಹಂದಿ ಸಾಕಿದ್ರೆ ಅವಾಗ ನಾವು ಯಶಸ್ಸನ್ನ ಕಾಣಬಹುದು. ಈ ಲಸಿಕೆಯನ್ನ ಯಾವಾಗ ಹಾಕ್ಸ್ಬೇಕು ಮತ್ತೆ ಎಷ್ಟು ದಿವಸಗಳಿಗೊಮ್ಮೆ ಹಾಕ್ಸ್ಬೇಕಾಗುತ್ತೆ? ಯೂಶಲಿ 4 ವಾರದಿಂದ 8 ವಾರದ ಒಳಗೆ ಒಂದ್ಸಲ ಹಾಕಿಸ್ಬೇಕಾಗತ್ತೆ. ಆಮೇಲೆ 3 ವಾರ ಬಿಟ್ಟು ಒಂದ್ಸಲ ಬೂಸ್ಟರ್, ಮತ್ತೆ ವರ್ಷಕ್ಕೊಂದೊಂದ್ಸಲ ಹಾಕ್ಸಿದ್ರು ಆಯ್ತು. ವರ್ಷಕ್ಕೊಂದ್ಸಲ ಹಾಕ್ಸಿದ್ರೆ, ಯಾಕಂದ್ರೆ ಅದು ಲೈವ್ ಅಟೆಂಡೆಡ್ ವ್ಯಾಕ್ಸಿನ್ ಇರೋದ್ರಿಂದ ನೀವು ಅಟ್ ಲೀಸ್ಟ್ ವರ್ಷಕ್ಕೊಂದ್ಸಲನಾದ್ರೂ ಹಾಕಿಸ್ಬೇಕಾಗತ್ತೆ. ಯಾಕಂದ್ರೆ ತಾಯಿಗೆ ಹಾಕ್ಸಿದಾಗ ಸ್ವಲ್ಪ ಟೈಮ್ ತಗೋಬಹುದು, ಬಟ್ ನೀವು ಹೊಸದಾಗಿ ತಂದಿದ್ರೆ ನಿಮಗೇನು ಹಂದಿ ಮರಿಗಳು ತಂದಾಗ ಆದಷ್ಟು ನೀವು ಸೊ 4 ರಿಂದ 8 ವಾರ ಮಿನಿಮಮ್ 4 ವಾರದಿಂದ 8 ವಾರದ ಒಳಗೆ ನೀವು ಲಸಿಕೆ ಹಾಕ್ಸಿದ್ರೆ ಒಳ್ಳೇದು. ತಾವ ಹೇಳಿದ್ರಿ ಆಗ್ಲೇ ಈ ಹಂದಿ ಜ್ವರ ಅನ್ನುವಂಥದ್ದು ಮಾರಣಾಂತಿಕವಾದಂತ ಒಂದು ಜ್ವರ ಅಂತ ಹೇಳಿ. ಯಾಕಿದು ಮಾರಣಾಂತಿಕ? ಏನು ಹಂದಿಗಳಿಗೆ ತಡೀಲಿಕ್ಕೆ ಆಗೋದಿಲ್ಲವೋ ಅಥವಾ ಒಂದು ವೈರಸ್ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ? ಹೇಗೆ ವೈರಸ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ? ಹಾಗಾಗಿ ಅದು ಫೇಟಲ್ ಡಿಸೀಸ್. ಈ ಅದನ್ನ ಹೇಳದ್ನಲ್ಲ, ಆ ವೈರಸ್ ಗೆ ಇರೋ ತೀವ್ರತೆ, ತುಂಬಾ ತೀವ್ರತೆ ಇದ್ರೆ ಕೆಲವೊಂದ್ಸಲ ಕ್ರಾನಿಕ್ ಫಾರ್ಮ್ ಅಲ್ಲಿ ಸಡನ್ ಆಗಿ ಸತ್ತು ಹೋಗದೆ ಇರಬಹುದು, ಬಟ್ ತೀವ್ರತೆ ಜಾಸ್ತಿ ಇರೋದ್ರಿಂದ ಅದು ಸತ್ತು ಹೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದ್ರ ತೀವ್ರತೆ ಕಡಿಮೆ ಇದ್ರೆ ಇರುತ್ತೆ ಅನಿಮಲ್ಲು, ಏನು ಅಂದ್ರೆ ಕುಂಠಿತ ಬೆಳವಣಿಗೆ, ಅದು ಒಂಥರ ಲಾಸ್ ಏನೇ. ಇದು ಸಡನ್ ಸತ್ತೋಗೋದ್ರಿಂದ ಇಮಿಡಿಯೇಟ್ ಲಾಸ್ ಆಗುತ್ತೆ. ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್, ಅದು ಬಾಡಿ ಕಂಡೀಷನ್ ಡೆವಲಪ್ ಆಗಲ್ಲ ಅಂದ್ರೆ ಅದು ಲಾಸ್ ಅಲ್ವಾ? ಸೊ ಹಾಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಲಾಸ್ ಆಗುತ್ತೆ ನಮ್ಗೆ, ಇಲ್ಲಿ ಸಡನ್ ಲಾಸ್ ಆಗುತ್ತೆ ಅಷ್ಟೇ. ಈ ಹಂದಿ ಜ್ವರ ಮನುಷ್ಯರಿಗೆ ಬರುವಂತಹ ಸಾಧ್ಯತೆ ಇಲ್ಲ? ಇದು ಝೂನೋಟಿಕ್ ಡಿಸೀಸ್ ಅಲ್ಲ, ಕೆಲವೊಂದು ಕಾಯಿಲೆಗಳು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುತ್ತೆ, ಆದ್ರೆ ಈ ಹಂದಿ ಜ್ವರ ಮನುಷ್ಯರಿಗೆ ಬರಲ್ಲ. ಈ ಹಂದಿ ಜ್ವರ ಬಂದಂತ ಸಂದರ್ಭದಲ್ಲಿ ಈ ಶೆಡ್ಗಳಲ್ಲಿ ಅಥವಾ ಫಾರಂ ಅಲ್ಲಿ ಕೆಲಸ ಮಾಡುವಂತವ್ರು ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು? ಮುಂಜಾಗ್ರತಾ ಅಂತಂದ್ರೆ ಯಾವುದೇ ಆಗ್ಲಿ, ಒಬ್ರು ಒಂದು ಶೆಡ್ ಅಲ್ಲಿ ಔಟ್ ಬ್ರೇಕ್ ಇದೆ ಅಂತಂದ್ರೆ ಅಲ್ಲಿ ಕೆಲಸ ಮಾಡೋ ಅಟೆಂಡರ್ ಆಗಿರ್ಬೋದು ಮತ್ತೊಂದು ಶೆಡ್ಗೆ ಹೋಗಬಾರ್ದು. ಅಲ್ಲದೆ ಯಾವಾಗ ಅಷ್ಟೇ ನಾ ಹೇಳ್ದಂಗೆ ಹೇಳದ್ನಲ್ಲ, ಆದಷ್ಟು ಬೇಗ ಸಪರೇಟ್ ಮಾಡಬೇಕು. ಮತ್ತೆ ಮುಂಜಾಗ್ರತೆ ಅಂತಂದ್ರೆ ಹೊರಗ್ನೋರು ಕೆಲವೊಂದ್ಸಲ ಫುಡ್ ತರೋ ಅಂತ ವೆಹಿಕಲ್ಸ್ ಆ ತರ ಯಾವ್ದು ಇರ್ಬೋದು, ಅದು ಬೇರೆ ಫಾರ್ಮಲ್ ಇರುತ್ತೆ ನಮಗೆ ಬಂದಿರುತ್ತಲ್ಲ. ಸೊ ಅದಾದ್ರೂ ಅಷ್ಟೇ, ಫುಟ್ಪಾತ್ ತರ ಅಲ್ಲಿ ಏನಾದ್ರೂ ಡಿಸಿಂಟ್ ಇವನ್ಗಳನ್ನ ಹಾಕೊಂಡು ಅಲ್ಲಿ ಫುಟ್ಪಾತ್ ಅಲ್ಲಿ ಇದನ್ನ ಮಾಡ್ಕೊಂಡು ಎಂಟ್ರಿ ಮಾಡೋದ್ರಿಂದ ಇರ್ಬೋದು. ಸೊ ಮೆಕಾನಿಕಲಿ ಇತ್ತು ಅಂತಾರೆ ಅವ್ರು ಆದಷ್ಟು ಅಲ್ಲಿರುವಂತಹ ಇವುಗಳನ್ನ ಆಬ್ಜೆಕ್ಟ್ಸ್ ಅಂತ ಹೇಳಿದ ಉಪಕರಣಗಳಂತ ಅವನು ಕೂಡ ನೀಟಾಗಿ ಕ್ಲೀನ್ ಆಗಿ ಇಟ್ಕೊಂಡ್ರೆ ಒಟ್ಟು ಏನು ಆ ಶೆಡ್ ಇಂದ ಇನ್ನೊಂದು ಶೆಡ್ಗೆ ಯಾವ್ದು ಇನ್ ಬಿಟ್ವೀನ್ ಶೆಡ್ಸ್ ಅವರು ಓಡಾಡಿಸಬಾರ್ದು. ಅಲ್ಲೇ ಒಂದ್ ಶೆಡ್ ಅಲ್ಲಿ ಇದೆ ಅಂದ್ರೆ ಅದನ್ನ ಅಲ್ಲೇ ಇಟ್ಕೊಂಡ್ರೆ ಒಳ್ಳೇದು. ಆ ವ್ಯಕ್ತಿ ಇಲ್ಲಿಂದ ಅಲ್ಲಿಗಾಗ್ಲಿ ಅಲ್ಲಿಂದ ಇಲ್ಲಿಗಾಗ್ಲಿ ಓಡಾಡಿದ್ರೆ ಸೊ ತಾನು ಹಾಕಿರೋ ಮೆಕಾನಿಕಲಿ ಬಟ್ಟೆಗಳ ಮೂಲಕ ಇಲ್ಲ ತಾನು ಉಪಕರಣ ಇಲ್ಲಿಂದ ತಂದು ಅಲ್ಲಿ ತಗೊಂಡು ಹೋದ್ರು ಅಂದ್ರೆ ಮತ್ತೆ ಅಲ್ಲಿ ಹರಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜ್ವರ ಬಂದಿದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಏನ್ ಮಾಡ್ಬೇಕಾಗುತ್ತೆ ಅಂತ ಅಂದ್ರೆ, ಒಂದು ತಾವ್ ಹೇಳಿದಾಗೆ ಬಂದಿರುವಂತ ಹಂದಿಯನ್ನ ಕ್ವಾರಂಟೈನ್ ಮಾಡುವಂತದ್ದು, ಉಳಿದ ಹಂದಿಗಳನ್ನ ಕೇರ್ ಮಾಡುವಂತದ್ದು ಹೇಗೆ? ಉಳಿದ ಹಂದಿಗಳು ಅಂತಂದ್ರೆ ನೀವು ಫಸ್ಟ್ ಅಟ್ಲೀಸ್ಟ್ ಏನು ಅಂತಾನೆ ಮಿನಿಮಮ್ ನೀವು ವೆಟನರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಸಪರೇಟ್ ಮಾಡ್ಕೋಬೇಕು. ಇನ್ಫೆಕ್ಟೆಡ್ ಅನಿಮಲ್ ಇದೆಯಲ್ವಾ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಕೆಲವೊಂದ್ಸಲ ಸಿವಿಯಾರಿಟಿ ಜಾಸ್ತಿ ಇದ್ರೆ ಸತ್ತು ಹೋಗೋ ಸಾಧ್ಯತೆ ಇರುತ್ತೆ, ಇಲ್ಲ ಅದು ಟ್ರೀಟ್ಮೆಂಟ್ ಕೊಟ್ರೆ ಬದುಕೋ ಸಾಧ್ಯತೆ ಇದೆ ಅಂತಂದ್ರೆ ಫಸ್ಟ್ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅಂತಿಮವಾಗಿ ಹಂದಿ ಜ್ವರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಂತಿಮವಾಗಿ ಹೇಳೋದೇನು ಅಂತಂದ್ರೆ, ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ತರ, ಯಾರೇ ಆಗ್ಲಿ ನೀವ್ ಯಾವ್ದನ್ನೇ ಈಗ ಹಂದಿ ಫಾರ್ಮ್ ಮಾಡ್ತೀರಾ ಅಂತಂದ್ರೆ ಅದರದೇ ಆದ ತರಬೇತಿಗಳಿರುತ್ತೆ, ಇಲ್ಲ ಇಂಟರ್ನೆಟ್ ಅಲ್ಲಿ ನಿಮಗೆ ಮಾಹಿತಿ ಇರುತ್ತೆ, ನಿಮ್ಗೇನು ಗೊತ್ತಾಗದೆ ಇಲ್ಲ ಹತ್ರದ ಅಟ್ಲೀಸ್ಟ್ ಪಶುವೈದ್ಯಾಧಿಕಾರಿ ಹತ್ರ ಹೋಗ್ಬಿಟ್ಟು ನೀವು ಕೇಳಿದ್ರೆ ಅವರು ನಿಮ್ಮನ್ನ ಗೈಡ್ ಮಾಡ್ತಾರೆ. ಅಟ್ಲೀಸ್ಟ್ ಯಾವಾಗಾದ್ರೂ ನೀವು ಅನಿಮಲ್ನ ತರ್ತೀವಿ ಅಂತಂದ್ರೆ ಆದಷ್ಟು ಒಂದು ಆರ್ಗನೈಸ್ಡ್ ಫಾರ್ಮ್ ಇಂದ ತಗೊಂಬನ್ನಿ, ಅವಾಗ ನಿಮ್ಗೆ ಅನಿಮಲ್ ಬಗ್ಗೆ ಡೀಟೇಲ್ಸ್ ಇರುತ್ತೆ, ಹಿಸ್ಟ್ರಿ ಇರುತ್ತೆ, ಹಾಗಾಗಿ ಅದ್ರ ಮೇಲೆ ಇದ್ ಮಾಡ್ಕೊಂಡು ಸೊ ಹಂದಿ ಜ್ವರದ ವ್ಯಾಕ್ಸಿನ್ ಎಲ್ಲ ಹಾಕ್ಸೋದ್ರಿಂದ ಪ್ರಾಪರ್ ಆಗಿ ನೀವು ಕೇರ್ ಮಾಡೋದ್ರಿಂದ ನೀವು ಹಂದಿ ಜ್ವರನ ಬರೋದನ್ನ ತಡೆಗಟ್ಟಬಹುದು. ಈ ಹಂದಿ ಜ್ವರದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂತದ್ದು ಹೇಗೆ? ನೀವು ನನಗೆ ದೂರವಾಣಿ ಸಂಖ್ಯೆ ಮಾಡಿದ್ರು ಆಯ್ತು. ನನ್ನ ದೂರವಾಣಿ ಸಂಖ್ಯೆ 7020 7275. ಇನ್ನೊಮ್ಮೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಹೇಳಿ. 7020 7275. ಒಳ್ಳೆಯದು ಡಾಕ್ಟರ್ ಬಿ ಕೆ ಭಾಗ್ಯ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ